ಇದು ಆಕಾಶವಾಣಿ ಕರ್ನಾಟಕ. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದು ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ಇಂದಿನ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ಕೆಲವರೇ ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸ್ತುತವಿದೆ ಕೃಷಿ ಅನುಭವ ಕುರಿತು ಹೊಸಪೇಟೆ ತಾಲೂಕು ಹರನಹಳ್ಳಿ ಗ್ರಾಮದ ಶ್ರೀ ದುರ್ಗಪ್ಪ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಹೊಸಪೇಟೆ ತಾಲೂಕಿನ ಹಾರ್ನಳ್ಳಿ ಗ್ರಾಮದ ರೈತರಾಗಿರ್ತಕ್ಕಂಥ ಬತ್ತಿ ದುರ್ಗಪ್ಪ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರ ಸುಮಾರು 4 ಎಕರೆ ಭೂಮಿಯಲ್ಲಿ ತರಕಾರಿ ಬೆಳೆಗಳನ್ನು ಬೆಳೀತಾ ಒಂದಿಷ್ಟು ಅವರ ಜೀವನಕ್ಕೆ ಆರ್ಥಿಕ ಸಹಾಯವನ್ನು ಹೇಗೆ ಪಡ್ಕೊಳ್ಬೋದು ಅನ್ನುವಂಥಕ್ಕಂಥ ಅನುಭವಗಳನ್ನೆಲ್ಲ ಅವರು ಇವತ್ತು ಹಂಚ್ಕೊಳ್ತಾ ಇದ್ದಾರೆ. ಅವರನ್ನು ಇವತ್ತು ಮಾತನಾಡಿಸೋಣ. ನಮಸ್ಕಾರ ದುರ್ಗಪ್ಪರೇ. ನಮಸ್ಕಾರ ಸರ್. ದುರ್ಗಪ್ಪರೇ, ಏನು ಸರ್, ನಿಮ್ಗೆ ಎಷ್ಟು ವರ್ಷ ವಯಸ್ಸಪ್ಪ? ಸರ್ ಈಗ 35 ಇರ್ಬೋದು ಸರ್. 35 ವರ್ಷ. ಏನು ಓದಿದ್ರಿ? 3ನೇ ಕ್ಲಾಸ್ ಓದಿ ವ್ಯವಸಾಯ ಮಾಡಕತ್ತೀವಿ ಸರ್. ವ್ಯವಸಾಯದಲ್ಲಿ ನಮ್ಮ ಮನೆಯಲ್ಲಿ ದುಡಿಯೋದಕ್ಕೆ ಇದನ್ನ ಗಟ್ಟಿಯಾಗಿ. ಎಷ್ಟು ಜನ ಮಕ್ಕಳು ನಿಮ್ಮ ತಂದೆ ತಾಯಿಗಳಿಗೆ? ನಮ್ಮ ತಾಯಿಗೆ ನಾನು ಒಬ್ಬ ಮಗ, ನನಗೆ 5 ಮಂದಿ ಹೆಣ್ಮಕ್ಳಾಗ್ಯಾರ ಸರ್. ಅಂದ್ರೆ ನಿಮ್ಮ ತಾಯಿಗೆ ನೀವು ಒಬ್ಬತೇ ಮಗ? ಒಬ್ಬತೇ ಮಗ ಸರ್. ಅಣ್ಣ ತಮ್ಮಂದ್ರೆ ಇಲ್ಲ, ಅಕ್ಕಂಗೆ ಇರಲಿಲ್ಲ? ಇಲ್ಲ ಸರ್, ಯಾರು ಸರ್. ಈಗ ನೀವು ಭೂಮಿ ಮಾಡೋದನ್ನ, ಕೃಷಿ ಭೂಮಿ, ನಿಮ್ಮ ಮನೆಯಲ್ಲಿ ಮೊದಲು ಯಾರು ಮಾಡ್ತಾ ಇದ್ರು? ನಮ್ಮ ಅಜ್ಜ ಮಾಡ್ತಿದ್ರು ಸರ್. ಆಮೇಲೆ ನಮ್ಮ ಅಮ್ಮನ ಅಣ್ಣರು ವ್ಯವಸಾಯ ಮಾಡ್ಲಿಕ್ಕೆ ಭೂಮಿ ಬೀಳಾಗ್ಬಿಡತ್ತ ಅಂತಂದು ನಾವು ಶಾಲೆಗೆ ಹೋಗ್ತಿದ್ವಿ. ಮನೆಯಲ್ಲಿ ಕಷ್ಟ ನೋಡಿ ಶಾಲೆ ಬಿಟ್ಟು ವ್ಯವಸಾಯ ಮಾಡಕ್ ನಿಂತ್ಕೊಂಡ್ವಿ ಸರ್. ಎಲ್ಲ ಓದ್ತಿದ್ರೆ? ಅವಾಗ ಇಲ್ಲ, 6ನೇ ಕ್ಲಾಸ್. 6ನೇ ಕ್ಲಾಸ್ ಶಾಲೆ ಇತ್ತಾ? ಹೌದು. ಓದೋದ್ರಾಗ ಹುಷಾರಿದ್ರೆ ಹೇಗೆ? ಅವಾಗ ಹುಷಾರಿದ್ದೆ ಸರ್. ಮನೆಯಲ್ಲಿ ಪ್ರಾಬ್ಲಮ್ ಇರಕ್ಕೆ ನಾವು ಮನೆಯಲ್ಲಿ ಕೆಲಸ ಮಾಡೋರು ಯಾರಿಲ್ಲ, ಯಾರಿದ್ದ ಕೃಷಿ ಭೂಮಿ ನೋಡ್ಕೊಳ್ಳೋದು ಬೇಕೇ ಬೇಕು. ಬೇಕಾಯ್ತು ಸರ್. ಈಗ ಅದು ಭೂಮಿ ಹೊಡೆದ್ರೆ ನಮಗೆ ಅನ್ನ ಇಲ್ಲ ಅಂದ್ರೆ ಮತ್ತೆ ಪಜಿತ. ಅವಾಗೆಲ್ಲ ಚಿಕ್ಕ ವಯಸ್ಸಲ್ವಾ ನಿಮ್ಗೆ? ಸಣ್ಣ ವಯಸ್ಸು ಸರ್. ಅವಾಗಲಿಂದ ಕೃಷಿ ಕಡೆ ಗಮನ ಬರ? ಅವಾಗ್ಲಿಸ ಮಾಡಿ ಸರ್. ಏನೇನ್ ಮಾಡ್ತಿದ್ರೆ ಅವಾಗೆಲ್ಲ ಚಿಕ್ಕ ವಯಸ್ಸಿನಲ್ಲಿ? ಫಸ್ಟ್ ಗೆ ಸುರಳ ಜೋಳ, ಜವರಿ ಸಜ್ಜಿ, ಆಮೇಲೆ ಸರ್ ನವಣಿ, ರಾಗಿ ಇಂಥವೆಲ್ಲ ಮಾಡ್ತಿದ್ರು. ಬೆಳಿತಿದ್ರೆ? ಬೆಳಿತಿದ್ರು ಸರ್. ಅವ ಉತ್ತರಿ ಬರ್ತಿದ್ದಿಲ್ಲ, ಇಳುವರಿ ಬರ್ತಿದ್ದಿಲ್ಲ. ಈಗ ಹೈಬ್ರಿಡ್ ಜೋಳ ಬಂದಾಗ್ಲಿ ಸರ್ ಇಳುವರಿ ಜಾಸ್ತಿ ಸರ್. ಅವಾಗ 4 ಎಕರೆಗೆ 20 ಚೀಲ ಬೈತಿದ್ವಿ ಸರ್, ಈಗ 4 ಎಕರೆ 40 ಚೀಲ ಬೈತು ಸರ್. ಯಾವ್ದು ಒಳ್ಳೇದ್ ಕಾಲ ಅಂತೀರಿ ನಿಮ್ಗೆ? ಇದೇ ಒಳ್ಳೆ ಕಾಲ ಸರ್. ಊಟದಲ್ಲಿ ಮಾತ್ರ ಅದು ಸೊಲ ಕಾಲ. ಈಗ ಬೆಳೆ ಜೋರಾಗಿರೋಕೆ ಇದೇ ಒಳ್ಳೆ ಕಾಲ. ಅಂದ್ರೆ ಊಟಕ್ಕೆ ಬೇಕಾದಂತ ಪದಾರ್ಥ ಅದೇ ಒಳ್ಳೇದು. ಅದು ಒಳ್ಳೇದು, ಅದೇ ಒಳ್ಳೇದು. ಆಗೆಲ್ಲ ಜೋಳ ಬೆಳಿತಿದ್ರು. ಹೌದು ಸರ್. ಮತ್ತೆ ಏನು ರಾಗಿ ಬೆಳಿತಿದ್ರ? ಅವಾಗ ರಾಗಿ ಬೆಳಿತಿದ್ವಿ ಸರ್. ನವಣಿ ಇಂಥದ್ದೆಲ್ಲ ಬೆಳಿತಿದ್ರ? ನವಣಿ ಇದೆಲ್ಲ ಬೆಳಿತಿದ್ವಿ ಸರ್. ಅದು ಇಟ್ಟಂಗಿ ನವಣಿ ಅಂತ ತೆನೆ ಇಟ್ಟಿಟ್ಟು ಸೈಜ್ ಬರ್ತಿತ್ತು ಸರ್, ಅಂತದ್ದು ಸತಿ ಬೆಳೆದ್ರು ಸರ್. ಓಹೋ, ಇಟ್ಟಂಗಿ ನವಣಿ ಸರ್. ಅದೇ ಹೆಂಗಿರ್ತಿತ್ತು? ತೆನೆ ಇಟ್ಟಿಟ್ಟು ಸರ್. ಅದು ಹೌದಾ? ಈಗ ಅದು ಬೆಳೆ ಇದೇನ? ಅದು ಇಲ್ಲ ಸರ್, ಈಗ ಎಲ್ಲಿ ನೋಡ್ತೀವಿ ಕಾಣುವ ಸರ್, ಸಾವಿ ಇವೆಲ್ಲ ಇಲ್ಲ ಸರ್. ಸಾಮೆ ಇತ್ತು, ನೀವು ಬೆಳೆದಿದ್ರೆ ಆಗಿಲ್ಲ. ಸಾಮೆ ನೀವು ಬಳಸ್ತಿದ್ರೆ ಊಟಕ್ಕೆ? ಊಟಕ್ಕೆ ಬಳಸಿ ಸರ್. ಒಂದ್ ಸೇರ್ ಅಚ್ಚಿಡ ಸರ್, ಆದ್ರೆ ಅಚ್ಚರ್ ನೆಲ್ಲಕ್ಕೆ ಹಾಕ ಸರ್, ನೆಲ್ಲಕ್ಕೆ ಬಗ್ಗೆ ಸರ್. ಅವಾಗ ಇವಾಗ ಇದ ನೆಲ್ಲಕ್ಕಿ ಜಾಸ್ತಿ ಆಯ್ತು, ನಾಣ್ಯಕ್ಕೆ ಸಿಗಂಗಿಲ್ಲ ಸರ್. ಸೊ ನೆವಣಕ್ಕಿ ನೆಲ್ಲಕ್ಕಿ ಎರಡು ಮಿಕ್ಸ್ ಮಾಡಿ ಅಡಿಗೆ ಮಾಡ್ತಿದ್ರ? ಅಡಿಗೆ ಮಾಡ್ತಿದ್ದೆ ಸರ್. ಸಾಮೆನ? ಸಾಮೆನ ಅದ್ರ ಮಿಕ್ಸ್ ಸರ್, ಅದು ಮಿಕ್ಸ್ ಮಾಡೇ ಮಾಡ್ತಿದ್ದೆ. ಅದು ಆಕ್ಚುಲಿ ಗಟ್ಟಿ ಪದಾರ್ಥ. ಹೌದು ಸರ್. ಅವಾಗೆಲ್ಲ ರೆಟ್ಟಿ ಸುಟ್ರೆ ಜಾವರ್ ಸಜ್ಜಿ ಗಮ ಗಮ ಗಮ ಅಂಬರ್ ಸರ್, ಇವಾಗ ಸುಟ್ರೆ ಆಗಲ್ಲ ಸರ್. ಅಲ್ಲ ಯಾರನ್ನು ಗುರಳ ಹೊರಿತಿದ್ರ ಗುರಳ ಹೊರಿತಾರ ನೋಡ ಅಂತಿದ್ರು ಸರ್. ಅಷ್ಟು ಓಣೆಲ್ಲ ಗಮ್ಮನ್ ಅದು. ಗಮ್ಮನ್ನೇ ಸರ್, ಗುರಳ ಪುಡಿ ಮಾಡಿದ್ರ ಅಂದ್ರೆ. ಹೌದು ಸರ್, ಇವಾಗ ಇಲ್ಲ ಸರ್. ಹ್ಮ್ ಈಗ ಊಟದ ರುಚಿ ಕೆಟ್ಟೋಗಿದೆ? ಈಗ ಕೆಟ್ಟೋಗಿದೆ ಸರ್. ಏನ್ ಜಾಸ್ತಿ ಐತೆ ಸರ್, ಊಟಕ್ಕೆ ರುಚಿ ಇಲ್ಲ ಸರ್. ಕಾರಣ ಏನು ನಿಮ್ ಪ್ರಕಾರ? ಔಷಧಗಳು ಹೊಡಿತೀವಲ್ಲ ಸರ್, ಅದ್ರಲ್ಲಿ ಸಹ ಅದು ಮನುಷ್ಯರಿಗೆ ಜಡ್ ಆಗ್ಲಿ ಜಾಪತ್ ಆಗ್ಲಿ ಬರ್ತದೆ ಅಂಬದು ತಿಳಿದ ಸರ್ ನಮ್ಮಂತಾರಿ. ಏನೋ ಒಂದು ಜೋಳ ಸುಳಿ ಬಿತ್ತಾ ಅಂಗಡಿಗೆ ಹೋಗೋದು ಔಷಧ ತರೋದು ಹೊಡೆಯೋದು ಅದು ಇನ್ನೇನಾಗಿರ್ತದೆ ಸರ್. ನಿಮ್ಮ ಅಜ್ಜರ ಕಾಲಕ್ಕೆ ಇವೆಲ್ಲ ಇದ್ವ? ಇಲ್ಲ ಸರ್, ಇಲ್ಲ. ಸುಮ್ನೆ ಬಿತ್ತದು ಗಡ್ಡೆ ಹೊಡೆಯೋದು ದಂದ ಗೊಬ್ಬರ ಪಟಿಗೆ ಗೊಬ್ಬರ ಹಾಕತ್ ಸರ್ ಬೆಳೆಯೋದು. ಈ ಮ್ಯಾಗಳ ಗೊಬ್ಬರ ಸತಿ ಇಲ್ಲ ಸರ್, ಇದು ಗೌರ್ಮೆಂಟ್ ಅಂಗಡಿದ ಯಾವ ಗೊಬ್ಬರ ಇರ್ಲಿಲ್ಲ. ಇಲ್ಲ ಸರ್. ಈಗ ನೀವೆಲ್ಲ ಅಂಗಡಿ ಗೊಬ್ಬರಕ್ಕೆ ಜೋತ್ ಬಿದ್ದಿದ್ರಿ? ಜೋತ್ ಬಿದ್ದಿದ್ದು ಸರ್. ಹಂಗಾಗಿ ಮನುಷ್ಯರ ಕಾಲುಗಳು ಇವೆಲ್ಲ ಬರಕತ್ತ ಸರ್. ಮತ್ ನಿಮ್ಗೆ ಅನಿಸ್ತಾ ಇಲ್ವಾ, ನಾವು ಅಂಗಡಿ ಗೊಬ್ಬರ ಬಿಟ್ಟು ತಿಪ್ಪೆ ಗೊಬ್ಬರ ಆಗಿರ್ಬೋದು ಎರೆಹುಳ ಗೊಬ್ಬರ ಆಗಿರ್ಬೋದು ಆಂತರ ಮಾಡಕ್ ಹೋದ್ರ ಸರ್ ಇದು ಫಲನ ಬೆಳೆಯಂಗಿಲ್ಲ. ಈಗ ಏನೋ ಮಾಡ್ಬೇಕು, ಮತ್ತೆ ಇದ ದಂದ ಗೊಬ್ಬರ ಕೆಡಬೇಕು. ಆಗಿನ ಲೆಕ್ಕಕ್ಕೆ ಹೋದ್ರ ಎಲ್ಲೆಲ್ಲಿ ಕೆಡ್ಬಿಡ್ತು ಅಲ್ಲೆಲ್ಲಿ ತೆನೆ ಜಾಸ್ತಿ ಇರ್ತದೆ. ಚೆನ್ನಾಗಿ ಬರ್ತದೆ, ಚೆನ್ನಾಗಿ ಬರ್ತದೆ ಸರ್. ಆದ್ರೂ ಚೆನ್ನಾಗಿ ಬರ್ತದೆ ತಾನೇ? ಚೆನ್ನಾಗಿ ಬರ್ತದೆ. ದನದ ಗೊಬ್ಬರ ಇದೇನ್ ಸರ್ ಗೌರ್ಮೆಂಟ್ ಗೊಬ್ಬರ? ಈ ವರ್ಷ ಹಾಕಿದ್ರೆ ಈ ವರ್ಷ ಜಾಜ ಅದು ಮೂರ್ ವರ್ಷ ನಾಲ್ಕು ವರ್ಷ ಕೆಲಸ ಮಾಡ್ತದೆ. ಕೊಟ್ಟಿಗೆ ಗೊಬ್ಬರ? ಕೊಟ್ಟಿಗೆ ಗೊಬ್ಬರ. ದನದ ಸಗಣಿ ಗೊಬ್ಬರ ಇದೆಯಲ್ಲ ಸರ್, ಅದು ಒಂದ್ಸಲ ಬಳಸಿದ್ರೆ ಅಂದ್ರೆ ಮೂರ್ ನಾಲ್ಕು ವರ್ಷ ಅದ್ರ ಜೀವಂತವಾಗಿರ್ತದೆ. ಇರ್ತದ ಸರ್. ಅದ್ರದ್ದು ದನದ್ದು ಗೊಬ್ಬರ ಎಲ್ಲ ಒಂದ್ರಗೆ ಹೋಗತ್ ಸರ್, ಅದಕ್ಕೆ ಕೆಲಸ ಮಾಡ್ತದೆ. ಇಷ್ಟೆಲ್ಲ ತಿಳುವಳಿಕೆ ಇದೆಯಲ್ಲ, ಯಾಕೆ ನೀವು ಇದನ್ನ ಜಾಸ್ತಿ ಜನರಿಗೆ ಅಥವಾ ನೀವು ಬಳಕೆ ಮಾಡೋದಾಗಿರ್ಬೋದು ಜನರಿಗೆ ಇದನ್ನ ಪ್ರೇರೇಪಣೆ ಮಾಡೋದಾಗಿರ್ಬೋದು ಮಾಡ್ತೀರ? ನಾವು ಮಾಡ್ತೀವಿ ಸರ್, ಗೊತ್ತಿದ್ದರು ಗೊತ್ತಿಲ್ದಾರ. ದನಕರುಗಳು ಇದಾವೆ? ಎಷ್ಟಿದಾವೆ? ಒಂದ ಎಂಟದ ಸರ್. ಎಂಟು ದನಕರುಗಳು ಇದಾವೆ? ಎಂಟು ಹಸುಗಳು. ಹಸುಗಳು. ಎಮ್ಮೆ ಇದಾವ? ಎಮ್ಮೆ ಅದಾವ ಸರ್. ಎರಡು ಎಮ್ಮೆ ಅದಾವ ಸರ್. ಒಂದ ಮೂರು ಆಕಳ ಸರ್, ಎರಡು ಎತ್ತದ ಸರ್. ಕುರಿ ಇದೆ, ಕುರಿಗಳಿದೆ, ದನಕರುಗಳಿದೆ, ಎಮ್ಮೆಗಳಿದೆ, ಮತ್ತೆ ಕೋಳಿ ಸಾಕಾಣಿಕೆ ಇದೆ? ಕೋಳಿ ಸಾಕಿಲ್ಲ ಸರ್. ರೈತರ ಮನೆ ಅಂದ್ರೆ ಇವೆಲ್ಲ ಇರ್ಬೇಕಲ್ವಾ? ಇರ್ಬೇಕು ಸರ್. ಅವಕ್ಕೆಲ್ಲ ವ್ಯವಸ್ಥೆ ಮಳೆಗಾಲದಾಗ ಬೇಕಲ್ಲ ಸರ್, ಹಂಗಾಗಿ ರಕ್ಷಣೆ ಇಲ್ಲ. ಸರಿ, ಈಗ ಎಷ್ಟೆಕರೆ ಭೂಮಿ ಇದೆ ಅಂದ್ರೆ ನಿಮ್ದು? ನಾಲ್ಕು ಎಕರೆ ಭೂಮಿ ಇದೆ ಅಲ್ಲ. ನಾಲ್ಕು ಎಕರೆ ಭೂಮಿಯಲ್ಲಿ ಈಗ ನೀವ್ ಏನೇನ್ ಬೆಳಿತಿದ್ರಿ? ಈಗೆಲ್ಲ ಈಗ ಬೆಳೆ ಸರ್ ತರಕಾರಿ, ಉಳ್ಳಾಗಡ್ಡಿ, ಸೊಪ್ಪು ಪಪ್ಪು, ಒಂದ್ ಎಕರೆಗ ಎಲ್ಲ ಐಟಮ್ಸ್, ರಾಜಗಿರಿ, ಕೊತ್ತಂಬರಿ, ಮೆಂತೆ, ಪಲ್ಕ. ಸೊಪ್ಪು ಬೆಳೆಯೋದೆಲ್ಲ ಮೊದ್ಲು ಮಾಡ್ತಿದ್ರ? ಈಗ ನಾನ್ ಮಾಡಕತ್ತ ಅದ ಹತ್ತ ಹನ್ನೆರಡು ವರ್ಷ ಲಿಸ ಮಾಡಕತ್ತಿವಿ ಸರ್. ಅದ ಊಟಕ್ಕೆ ದಾರಿ, ದುಡ್ಡು, ಮಕ್ಕಳಿಗೆ ವ್ಯವಸ್ಥೆ, ಶಾಲೆಗೆ ಹೋಗ್ಲಿ ಯಾಕೆ ಆಗ್ಲಿ. ದುಡ್ಡಿನ ವಹಿವಾಟು ಜಾಸ್ತಿ ಆಗಿದೆ ಸೊಪ್ಪಿನ ಬೆಳೆಯಿಂದ. ಅದ್ರಲ್ಲಿ ಸಹ ಮಕ್ಕಳ ಓದ್ಸಾಕ ಅದಕ್ಕ ಇದಕ್ಕ, ಇಲ್ಲಾಂದ್ರೆ ಪಜಿತ್ ಇರ್ತದೆ ಸರ್ ನಮ್ ಜೀವನ. ಈಗ ಸೊಪ್ಪು ಅಂದ್ರೆ ಇಲ್ಲಿ ನಿಮ್ಮ ಹೊಲದಲ್ಲಿ ಯಾವ ಯಾವ ರೀತಿ ಸೊಪ್ಪುಗಳನ್ನ ಬೆಳಿತಾ ಇದ್ರಿ? ಉಚ್ಚಿಕ ಆಗ್ತು ಸರ್, ಮೆಂತೆ ಆಗ್ತು ಸರ್, ರಾಜಗಿರಿ, ಆಮೇಲೆ ಸಬ್ಬಾಕ್ಷಿ, ಕೊತ್ತಂಬರಿ, ಪುದೀನ, ಉಳ್ಳಾಗಡ್ಡೆ ಪಲ್ಯ, ಎಲ್ಲ ಐಟಮ್ ಸಿಗ್ತದೆ ಸರ್. ಎಲ್ಲ ಹೋಗ್ತದೆ ಸರ್. ಈಗ ಇದನ್ನೆಲ್ಲ ಸೊಪ್ಪು ಇಲ್ಲ ತರಕಾರಿ ಇದೆ ಅಂದ್ರೆ ದಿನಾ ಕೆಲಸ ಇದ್ದಿದೆ ಅಲ್ವಾ? ಡೈಲಿ ಸರ್, ಪುರುಸತೆ ಇಲ್ಲ ಸರ್. ವರ್ಷದ 365 ದಿನ ನೀವು ಬಿಸಿ ಇರ್ತೀರಿ? ಬಿಸಿ ಇರ್ತೀನಿ. ಒಂದು ಈಗ ಇಲ್ಲಿಗೆ ಬಂದಿನಲ್ಲ ಸರ್, ಅರ್ಧ ಗಂಟೆ ಗ್ಯಾಪ್ ಸತಿ ನಮಗೆ ಸಿಕ್ಕ್ರ ಒಂದ್ ನೂರು ಸೂಟ್ ಸೊಪ್ಪು ಕೇಳ್ತಿದ್ವಲ್ಲಪ್ಪ ಅನ್ನೋದಂತಿದ್ರು. ಈಗ ನಾವು ನಿಮ್ ಸಮಯ ಕಸ್ಕೊಂಡಿದ್ವಿ. ಇಲ್ಲ ಸರ್, ನಾವು ಮತ್ತೆ ಅನುಭವ ತಿಳ್ಕೊಬೇಕು ಸರ್. ಹೌದು. ಈಗ ನೀವು ಎಷ್ಟು ಜನ ಸೇರ್ಕೊಂಡು ಈ ಸೊಪ್ಪಿನ ವ್ಯವಸಾಯದಲ್ಲಿ ತೊಡ್ಕೊಂಡ್ರಿ ಕುಟುಂಬದಲ್ಲಿ? ನಮ್ ಕುಟುಂಬದಾಗ ಸರ ಈಗ 5 ಮಂದಿ ಇದೇ ಕೆಲಸ ಮಾಡ್ತೀವಿ ಸರ್. ಯಾರ್ಯಾರು? ನಮ್ ಮಕ್ಕಳೊಂದು ಇವಾಗ ಶಾಲೆ ರಜೆ ಆಯ್ತಾ, ಅವ್ರೊಂದ್ ಮೂವರ್ ಸರ್, ನಾವೊಬ್ರು ಗಣೆ. ಎಲ್ರಿಗೂ ಕೆಲಸ ಇರ್ತದೆ? ಎಲ್ಲರಿಗೂ ಕೆಲಸ ಸರ. ಮಕ್ಕಳು ನೈಟ್ ಬಂದ್ ಓದ್ಕೊಂತಾವ, ಈಗ ಒಂದ್ ಸ್ವಲ್ಪ ಸೊಪ್ಪು ಕಿತ್ತು ಕೊಟ್ಟು ಆಸರಾಕಾರ ಅವ್ರ ನಮಗೆ ಸೂಡ್ ಕಟ್ಟೋದು, ಸೂಡ್ ಕಟ್ಟಿ ಕೊಡ್ತಾರ, ಬೆಳಿಗ್ಗೆ ತಗೊಂಡ್ ಹೋಗಿ ಮಾರ್ಕೆಟ್ ಕೊಟ್ಟು ಮತ್ತೆ ಬರ್ಬೇಕು ಸರ್. ಹೌದು. ಮಾರುಕಟ್ಟೆ ಅಂದ್ರೆ ಎಲ್ಲಿ ನಿಮ್ಗೆ ಮಾರ್ಕೆಟ್ ಹತ್ರ ಆಗುತ್ತೆ? ಹೊಸಪೇಟೆ ಸರ್. ಹೊಸಪೇಟೆ. ಹೆಂಗಿದೆ ಈಗ ನಿಮ್ಗೆ ಬೆಲೆ ಹೆಂಗ್ ಸಿಗುತ್ತೆ ಸೊಪ್ಪಿಗೆ ಅಲ್ಲಿ ಮಾರ್ಕೆಟ್? ಏನ್ ರೇಟ್ ಹಾಕತ್ ಸರ್? ಈಗ ಎಲ್ಲರೂ ಕಲಿತಾರೆ ಸರ್, ಅಲ್ಲ ನಿಮ್ಮ ಖರ್ಚು ವೆಚ್ಚ ತೆಗೆದು ನೀವು ರೇಟ್ ನಿಗದಿ ಮಾಡ್ಬೇಕಲ್ವಾ? ನಾವು ಮಾಡ್ಬೋದು ಸರ್, ಇಲ್ಲಿ ಕೆಲ್ಸಗಳು ನೀಡಲ್ಲ ಸರ್. ನಮ್ಮವ್ರು ಒಬ್ರು ಎಷ್ಟು ಇದ್ರೆ ಅಲ್ಲೇ ಕುಂದ್ಗಂದ್ ಮಾಡಿದ್ರೆ ನಮಗೆ ಲಾಭ ಐತೆ ಸರ್. ನೀವು ಮಾರಿದ್ರೆ ನಾವು ಮಾರಿದ್ರೆ ಸರಿ. ನಾನು ಹೇಳಿದ್ರೆ ಈಗ ನೀವು ಇಷ್ಟು ಇಷ್ಟು ಎಕರೆಯಲ್ಲಿ ಸೊಪ್ಪು ಬೆಳಿತೀರ ಅಂತ ಇಟ್ಕೊಳ್ಳಿ, ಈಗ ಇಷ್ಟಿಷ್ಟು ಖರ್ಚಾಗುತ್ತದೆ ಅಂತ ನೀವು ಬೆಲೆ ನೀವೇ ಡಿಸೈಡ್ ಮಾಡ್ಬೋದಲ್ಲ, ಇದು ಇಷ್ಟಕ್ಕೆ ಮಾರಿ ಬರ್ಬೇಕು ನಾನು, ಹಂಗಾಗಲ್ವಾ? ಆಗತ್ ಸರ್, ಹಂಗಾಗತ್ತೆ. ಟೈಮ್ ತಾಂತ ಸರ್, ಅಲ್ಲಿ ಒಬ್ರು ಎಷ್ಟು ಖಾಲಿ ಮಂದಿ ಇದ್ರೆ ನಮ್ಮನೆಲ್ಲ ಈಗ ನಾವು ಅವ್ರಿಗೆ ಓರ್ಸಲ್ಲ ಸರ್, ಎರಡು ರೂಪಾಯಿ ಎರಡುವರೆಗೆ ಕೊಟ್ಬಿಡ್ತೀವಿ, ಅವ್ರು 5 ರೂಪಾಯಿ 4 ರೂಪಾಯಿ ಹಿಂಗೆ ಮಾಡ್ಕೊಂತಾರೆ ಅಲ್ಲೇ ಕುಂತಲ್ಲ. ಈಗ ನಿಮ್ಗೆ ಇದು ಲಾಭ ಅನಿಸ್ತಾ ಇದೆಯಾ? ಲಾಭ ಸರ್, 1 ರೂಪಾಯಿ ಬೀಜಕ್ಕೆ ಹೋದ್ರೆ 1 ರೂಪಾಯಿ ನಮ್ಗೆ ಸಿಗ್ತದೆ ಸರ್, 1 ರೂಪಾಯಿ ಸಿಗ್ತದೆ, 50 ಪೈಸೆ ಸಿಗ್ತದೆ ಸರ್, ಮಾರ್ಕೆಟ್ ಅಲ್ಲಿ ಹೆಂಗಾಗತ್ತ ನಿಮ್ಗೆ ಸರ್. ಈಗ ಹೊಸಪೇಟೆ APMC ಹೋಗ್ತೀರಾ ಅಥವಾ ನೀವು ಹೊರಗಡೆ ಬೇರೆ ಕಡೆ ಅಲ್ಲಿ ಹೆಂಗೆ ಹರಾಜ್ ಆಗ್ತಾರ ಅಥವಾ ಸುಮ್ನೆ? ಇಲ್ಲ ಇಲ್ಲ ಸರ್, ಸುಮ್ನೆ ಯಾರು ಬೇಕಾದ್ರೆ ತಗೋಬಹುದು, ಯಾರು ಬೇಕಾದ್ರೆ ಬರ್ತಾರೆ ಸರ್, ತಗೊಂತಾರೆ, ಬೇರೆ ಕಡೆಗೆ ಹೋಗ್ತಾರೆ ಸರ್. ಹಂಗ ನೀವು ಈ ಮಾಲೆಲ್ಲ ಸೀಡ್ ಕಟ್ಟೋ ಕೆಲಸ ಯಾವಾಗ್ಲಿಂದ ಶುರುವಾಗ್ತದೆ? ದಿನಾಲು ಡೇಲಿ ಸರ್, ಸೊಪ್ಪು ತೆಗೆದು ಕಿತ್ತಿ ಸೀಡ್ ಕಟ್ಟ, ಅದು ಆ ಕೆಲಸ ಶುರು ಆಗದೆ ಯಾವಾಗ? 2 ಗಂಟೆ ಸರ್ ಸ್ಟಾರ್ಟ್ ಮಾಡ್ತೀವಿ ಸರ್. ಯಾವಾಗ ಮುಗಿತದೆ ಅದು? ನಮ್ಮದು 7 ಕ್ಕೆ ಬಗೆಯಿರ್ತದೆ, ಸಾಯಂಕಾಲ 7 ಗಂಟೆ 7-8 ಸರ್, 7 ಕ್ಕೆ ಆಗಲ್ಲ ಸರ್. ಮತ್ತೆ ಅದನ್ನ ಮಾರ್ಕೆಟ್ಗೆ ಹೋಗೋದು ಯಾವಾಗ? ಬೆಳಗ್ಗೆ 3:30 ಸರ್. 3:30? ಹಾಂ ಸರ್. ನಿದ್ದೆ ಮಾಡೋದು ಕಡಿಮೆ ನೀವು ಹಂಗಾರೆ? ನಿದ್ದೆ ಸರ್ ಮಾಡ್ಬೇಕು ಸರ್, ಇದೊಂದು ಕಿತ್ಕೊಂಡಿರ್ತೀವಿ, ನಿದ್ದೆ ಇಟ್ಕಂದ್ರೆ ಕೆಟ್ಟೋಕ ಸರ್, ಇಟ್ಕಂಬ ವಸ್ತಲ್ಲ ಅದು ಸರ್, ಹಂಗಾಗಿ 3:30 ಹೋಗ್ಬೇಕು ಸರ್. ಒಟ್ಟು ಸೊಪ್ಪು ತರಕಾರಿ ಬೆಳೆಗಾರರು ಹಾಂ ಸರ್ ಯಾವಾಗ್ಲೂ ಶ್ರಮ ಶ್ರಮ ಸರ್, ವಿಶ್ರಾಂತಿ ಅನ್ನೋದು ಇರೋದಿಲ್ಲ, ಹಗಲು ರಾತ್ರಿ ಕೆಲಸ ಮಾಡೋದೆ. ಹಾಂ ಸರ್, ಬೆಳಗ್ಗೆ ಮುಂಜಾನೆವರೆಗೆ ಒಳಗೆ ಅಲ್ಲಿ ಹೋಗ್ಬಿಡ್ಬೇಕು ನೀವು. ಹಾಂ ಸರ್, ಮಳೆ ತಾಕಂದ ಊಟ ಮಾಡಿ ಮಲ್ಕೊಂಬಿಡೋದು ಸರ್, ಮತ್ತೆ ಮುಂಜಾನೆ ಅದೇ ಕೆಲಸ ಸರ್, 3:30 ಗೋಡೆ ಆಗೋದು, ಅಲ್ಲಿ ಕೊಟ್ಟು ಬಂದು ಮತ್ತೆ ಇಲ್ಲಿ ನೀರು ಕಟ್ಟೋದು, ಬೀಜ ಚಲ್ಕೊಂಬೋದು, ಇವೆಲ್ಲ ಅದಾವ ಸರ್. ಈ ಸೊಪ್ಪಿನ ಬೀಜಗಳನ್ನ ಆಯ್ಕೆ ಹೇಗೆ ಮಾಡ್ತೀರಿ ನೀವು, ಎಲ್ಲಿಂದ ತರ್ತೀರಿ? ಅಂಗಡಿಯಲ್ಲಿ ತರ್ತೀವಿ ಸರ್. ಅಲ್ಲ ಏನಾದ್ರೂ ಯಾರಾದ್ರೂ ಹೇಳ್ತಾರ ಇಂತ ಕಡೆ ಹೋಗ್ರಿ ಅಂತ ಒಳ್ಳೆ ಬೀಜ ಸಿಗುತ್ತೆ ಅಂತ ಹೇಳಿ? ಇಲ್ಲ ಸರ್, ಕ್ವಾಲಿಟಿ ಹೇಗೆ ಡಿಸೈಡ್ ಮಾಡ್ತೀರಿ? ಕ್ವಾಲಿಟಿ ಸರ್, ನಿಮ್ಮ ಅಂಗಡಿಯಲ್ಲ ತಗೊಂಡ್ಬಂದಿವಪ್ಪ, ಬೇಸ್ ಬೆಳೆ ಬಂತು, ಆ ಎಂಡಕ್ಕೆ ತರೋದು ಸರ್, ಆ ಎಂಡ ಬೀಜ ಫೇಲ್ ಆಯ್ತು ಅಂದ್ರೆ ಆ ಎಂಡಿಗೆ ಬಿಟ್ಬಿಡೋದು ಸರ್, ಪಕ್ಕದ ಅಂಗಡಿ ಸರ್, ಒಳ್ಳೆ ಕ್ವಾಲಿಟಿ ಯಾರು ತರ್ತಾರೆ ಸರ್ ಅವ್ರಿಗೆ ಸೇಲ್ ಸರ್. ಈಗ ಸೊಪ್ಪಿನ ಬೆಳೆಗಳಿಗೆ ರಾಸಾಯನಿಕ ಔಷಧಿಗಳ ಬಳಕೆ ಹೆಚ್ಚಿರ್ತದ? ಒಂದು ಲೆಕ್ಕ ನೋಡ್ಕೊಂಡ್ರೆ ಸರ್, ಗೋರ್ಮೆಂಟ್ ಗೊಬ್ಬರ ಹಾಕಿದ್ರೆ ಇಳುವರಿ ಕಡಿಮೆ ಬಂದತೆ, ಈ ಜೀವಾಮೃತ ಮಾಡಿ ಹಾಕಿವೆ ಅದು ಮೊನ್ನೆ ಹಾಕ್ಲಾಗಿದೆ ಸರ್, ವೀರಿಕಾಯಿ ಕನಿಷ್ಠ ಅಂದ್ರೆ 1.5 ತಿಂಗಳು ಕೊಡ್ತಾವ ಸರ್, ಅವ್ರು ಅಂತದ್ 2 ತಿಂಗಳು 2.5 ತಿಂಗಳು ಹೀರಿಕಾಯಿ ಮಾರಿನ ಸರ್. ಓ, ಜೀವಾಮೃತ ಬಳಸ್ತೀರಿ ನೀವು? ಜೀವಾಮೃತ ಹಾಕಿವಿ ಸರ್. ಇದನ್ನೆಲ್ಲಿ ಕಲ್ತ್ರಿ? ಬಾಳೆ ಗಿಡಗಳಿಗೆ ಅಲ್ಲಿ ಸೊಂಡ್ರಲ್ಲಿ ಇದ್ವಿ ಸರ್, ತೋಟದಲ್ಲಿ ಅಲ್ಲಿ ಮಾಡೋದ್ ನಾವು ಕಲ್ತ್ಕೊಂಡ್ವಿ ಸರ್. ನೋಡಿ ಹೇಳಿದ್ರು ಬುಕ್ದಾಗ ತೆಗೆದು ಸಾರ ಇಷ್ಟಿಷ್ಟು ಹಾಕ್ಬೇಕಪ್ಪ, ಇಷ್ಟು ಲೀಟ್ರಿಗೆ ಇಷ್ಟು ಆಕಳ ಗೋಮಂತ್ರ, ಸಗಣಿ, ಮ್ಯಾರಿಮೊಗ್ಲ ಮಣ್ಣು, ಅಲಸಂದಿ ಇಟ್ಟು ಇಷ್ಟು ಕೆಜಿಗೆ ಇಷ್ಟು ಅಂತಂದು ಎಲ್ಲ ಹೇಳಿಕೊಟ್ಟಿದ್ರು ಸರ್. ಅದನ್ನ ನಾನು ಇಲ್ಲಿ ಉಪಯೋಗಿಸ್ದೆ, ಅದು ಇವತ್ತಿನಿಂದ ಕೆಲಸಕ್ಕೆ ಬಂದ್ ಸರ್. ಅಲ್ಲ, ಈ ಜೀವಾಮೃತವನ್ನ ನೀವೇ ತಯಾರು ಮಾಡ್ತೀರಿ? ಈಗ ನಾವು ತಯಾರು ಮಾಡ್ತೀವಿ. ಅದು 7 ದಿನದ ಸ್ಮೆಲ್ ಬರ್ತದೆ ಸರ್, ಒಂದೇ ಸೈಡ್ ತಿರ್ಕೊಂತ ಇರ್ಬೇಕು ಸರ್, ಒಂದ್ ಸೈಡ್ ತಿರುದ್ರೆ 7 ದಿನ ಅಂತಾರ ಗಮ ಗಮ ಗಮ ಗಮ ಅಂತ ಸರ್. ಅಲ್ಲ ದುರ್ಗಪ್ಪ, ಈಗ ಜೀವಾಮೃತದಿಂದ ಒಳ್ಳೆ ಇಳುವರಿ ಬರುತ್ತೆ ಮತ್ತೆ ಒಳ್ಳೆ ಗುಣಮಟ್ಟದ ಬೆಳೆ ಬರುತ್ತೆ ಅಂತ ಹೇಳಿದ್ರಿ, ಆಮೇಲೆ ಅದು ಜಲ್ದಿ ಕೆಡೋದಿಲ್ಲ ಅಂತ ಹೇಳ್ತೀರಿ. ಈಗ ಈ ಜೀವಾಮೃತ ತಯಾರು ಮಾಡೋದನ್ನ ನಮ್ಮ ಆಕಾಶವಾಣಿ ಕೇಳುವ ರೈತರಿಗೆ ಸ್ವಲ್ಪ ವಿವರವಾಗಿ ಹೇಳ್ರಿ, ಏನೇನ್ ಬೇಕು, ಹೆಂಗೆ ಅದನ್ನ ಕಲಿಸ್ಬೇಕು ಸ್ಟಾರ್ಟಿಂಗ್ ಮೊದ್ಲಿಂದ ಹೇಳ್ರಿ? ಒಂದ್ 10 ಲೀಟರ್ ಆಕಳ ಗೋಮಂತ ಹಾಕಿದ್ರ ಒಂದ್ 500 ಲೀಟರ್ ನೀರ್ ಹಾಕಿದ್ರೆ ನಡೀತದೆ, ಇಲ್ಲ ಕಡಿಮೆ ಹಾಕಿದ್ರೆ ನಡೀತದೆ ಸರ್. ಗಿಡಗಳು ಅಲ್ಲಿ ನಮ್ಗೆ ಎಷ್ಟೆಷ್ಟ ಅಷ್ಟು ಮಾಡ್ಕೊಂಬ ಸರ್, 250 ಲೀಟರ್ ಡ್ರಮ್ ನಲ್ಲಿ ಮಾಡ್ಕೊಂತೀರಿವಲ್ಲ? ಡ್ರಮ್ ನಲ್ಲಿ ಸರ್ ಹಾಕ್ಯಂದ ಆಮೇಲೆ ಒಂದ್ 5 ಕೆಜಿ ಅಲಸಂದಿ ಹಿಟ್ಟನ್ನ ಹಾಕ್ಬೋದು, ಇಲ್ಲ ಹೆಸರು ಬ್ಯಾಳೆ ಹಿಟ್ಟನ್ನ ಹಾಕ್ಬೋದು, ಹುಳಿ ಹಿಟ್ಟನ್ನ ಹಾಕ್ಬೋದು. ಒಟ್ಟು ದ್ವಿದಳ ಧಾನ್ಯ ಹಿಟ್ಟು ಬೇಕು? ಬೇಕು ಸರ್. ಅಲಸಂದಿ ಹಿಟ್ಟು ಆಗ್ಬೋದು, ಹುಳ್ಳಿ ಹಿಟ್ಟು ಆಗ್ಬೋದು, ಮತ್ತೆ ಇದು ಹೆಸರಿಟ್ಟ ಹೆಸರಿಟ್ಟ ಆಗ್ಬೋದು. ಇವು ಮೂರಲ್ಲೇ ಇರ್ಬೇಕಾ, ಬೇರೆ ಯಾವ್ದಾದ್ರು ಆಗ್ಬೋದಾ? ಒಳ್ಳೇದೇ ಸರ್, ಇವು ಮೂರಲ್ಲಿ ಯಾವ್ದಾದ್ರು ಹಾಕ್ಬೇಕು. ಹಾಕಿದ್ರೆ ಒಳ್ಳೆ ಸರ್, ಮೂರು ಹಾಕಿದ್ರು ತೊಂದ್ರೆ ಇಲ್ಲ, ತೊಂದ್ರೆ. ಆಮೇಲೆ 10 ಲೀಟರ್ ಆಕಳ ಗೋಮಂತ್ರ ಹಾಕಿದ್ರೆ ಇದು ಒಂದ್ 10 ಕೆಜಿ ಹಾಕ್ಬೇಕು ಸರ್, ಅದೊಂದ್ 10 ಅದೊಂದ್ 10 ಮಾಡ್ಬಿಡಿ ಸರ್. ಲೀಟ್ರ ಒಂದ್ 250 ಲೀಟರ್ ಗಿಡ ನೋಡಿ ಮಾಡ್ಕೊಂಡ್ಬಿಟ್ರೆ ನೀರು ನಡೀತದೆ ಸರ್. ಒಂದು ಪುಟ್ಟಿ ಸರ್, ದೊಡ್ಡ ಕೆಬ್ಬಣ್ಣ ಪುಟ್ಟಿಲ್ಲ, ಒಂದು ಪುಟ್ಟಿ ಮಣ್ಣು ಹಾಕ್ಬೇಕು ಸರ್. ಅದಕ್ಕೆ ಮಣ್ಣು ಯಾವ್ದು ಎಲ್ಲಿಂದ ಆಯ್ಕೆ ಮಾಡ್ಕೋಬೇಕಂತ? ಅದೇ ನಮ್ಮ ಹೊಲದಲ್ಲಿ ಒಂದು ಮೂಲೆಗಳ ಮಣ್ಣು ತಗೊಂಡ್ ಹಾಕ್ಬೇಕು ಸರ್. ಬದುನಲ್ಲಿರೋದ? ಹ್ಮ್ ಸರ್. ಆಮೇಲೆ ಇದು ಸಗಣಿ ಗೊಬ್ಬರ ಸರ್, ಸಗಣಿ ಗೊಬ್ಬರ ಈಗ 500 ಲೀಟರ್ ಆಯ್ತಂದ್ರೆ ಒಂದ್ 20 kg ಹಾಕ್ಬೋದು. 30 ಹಾಕಿದ್ರೆ ನಡೀತೈತಿ. 30 kg ಸಗಣಿ ಬೇಕು. 25-30 kg. ಒಂದ್ 2 ಪುಟ್ಟಿ ನಮ್ ಲೆಕ್ಕ, ಪುಟ್ಟಿ ಲೆಕ್ಕ, ಪುಟ್ಟಿ ಲೆಕ್ಕ. ಅದ ಆಗಲ್ಲ, ನಾವು 7 ದಿನ ಅಂತಾರ, 3 ಹೊತ್ತು ತಿರುಗ್ಬೇಕು ಸರ್. ಅದು ಒಂದೇ ಸೈಡ್ ಮೂರ್ ಸೈಡ್ ತಿರುಗಿಯಂತ ಇದ್ಬಿಟ್ರ ಮಧ್ಯಾಹ್ನದಾಗ ಬೆಳಿಗ್ಗೆ ಸಾಯಂಕಾಲ ಸರ್. 7 ದಿನ ಮೇಲೆ ಆಗಲೇ ಸ್ಮೆಲ್ ಬರ್ತದೆ ಸರ್, ಅದು ವಾಸನೆ ಬರ್ತದೆ, ಗಮ ಗಮ ಗಮ ಗಮ ಅಂತತೆ. ಅಲ್ಲ ಬಂದ್ಮೇಲೆ ಇನ್ನ 4-5 ದಿನ ಮೇಲೆ ನೀನ್ ಯಾವಾಗ ಉಪಯೋಗಿಸ್ಬೋದು ಸರ್. ಅದ್ ಅದನ್ನ ಹೇಗೆ ಸ್ಪ್ರೇ ಮಾಡ್ತೀರಾ ನೀವು? ಬಡ್ ಬಡ್ಡಿಗೆ ಹಾಕ್ಬಿಡ್ತೀವಿ ಸರ್ ನಾವು, ಬಡ್ಡಿ ಬಡ್ಡಿಗೆ ಒಂದೊಂದು ಲೋಟ. ಈಗ ಸೊಪ್ಪಿನ ಸಸಿಗಳು ಚಿಕ್ಕ ಚಿಕ್ಕದಿರ್ತದ, ಅಷ್ಟಕ್ಕೂ ಹಾಕ್ಬೇಕಲ್ಲ ಆ ಸೊಪ್ಪಿಗೆಲ್ಲ ಸರ್? ಸೊಪ್ಪಿಗೆ ಅದನ್ನ ಬಿಟ್ಟರೆ ನಾವ್ ಏನ್ ಮಾಡ್ತೀವಿ ಸರ್, ಕಲೆದಾಗ ಬಿಟ್ಬಿಡ್ತೀವಿ. ಕಲೆದಲ್ಲಿ ಬಿಟ್ಬಿಡ್ತೀವಿ, ಬೋದಲಿಗೆ ಬಿಟ್ಬಿಡ್ತೀವಿ ಸರ್. ನೀರಿಗೆ ನೀರಿಗೆ ಗುಂಟ ಹರಿದು ಹೋಗ್ತದೆ ನೀರಿಗೆ, ಅದ್ ಬೇರೆ ಬೆಳೆಗಳಿಗೆ ಸರ್ ಇದು ಬಡ್ಡಿಗೆಲ್ಲ ಹಾಕೊಳ್ತಾ ಹೋಗ್ತೀವಿ. ಹೋಗ್ತೀವಿ ಸರ್. ಈ ಕೆಲಸ ಯಾರು ಬೇಕಾದ್ರೂ ಮಾಡಬಹುದು? ಮಾಡ್ಬೋದು. ಇದೇನು ರಾಸಾಯನಿಕ ಅಲ್ಲ, ವಿಷ ಇರಲ್ಲ. ವಿಷ ಇಲ್ಲ ಸರ್. ಮನೇಲಿ ಇರೋರು ಮಕ್ಕಳ ಯಾರಾದ್ರೂ ಕೆಲಸ ಮಾಡಬಹುದು. ಮಾಡ್ಬೋದು ಸರ್, ವಿಷ ಅಂತಕ್ಕದ್ದು ಏನು ಇರಲ್ಲ ಸರ್. ಈಗ ಜೀವಾಮೃತ ಬಳಸೋದನ್ನ ಸರ್ ಯಾವಾಗ್ಲಿಂದ ನೀವು ರೂಢಿ ಮಾಡ್ಕೊಂಡ್ರಿ ಸರ್? ಈಗ ಒಂದು 6-7 ವರ್ಷ ಮಾಡ್ಕೊಂಡ್ವಿ ಸರ್. ಈಗಲೂ ಬಳಕೆ ಮಾಡ್ತಾ ಇದ್ರಿ? ಮಾಡ್ತಾ ಇದ್ದೀವಿ. ಈಗ ಸೊಪ್ಪಿನ ನಿಮ್ಮ ಕೃಷಿಯಲ್ಲಿ ಎಲ್ಲದಕ್ಕೆ ಇದನ್ನೇ ಬಳಕೆ ಮಾಡ್ತಾ ಇದ್ದೀವಿ? ಬಳಕೆ ಮಾಡ್ತೀವಿ ಸರ್. ಹೊರಗಿನ ಅಂಗಡಿ ಔಷಧಿಗಳು ತರೋದು ಕಡಿಮೆ ಮಾಡಿ ತರಲ್ಲ, ಪೂರ ತರೋದಿಲ್ಲ ಈಗ. ಈಗ ನೀವು ಆರ್ಥಿಕವಾಗಿ ಸ್ವತಂತ್ರರು ಒಂದ್ ರೀತಿಯಿಂದ. ನೀವು ದುಡಿದ ಹಣವನ್ನ ರಾಸಾಯನಿಕ ಗೊಬ್ಬರದ ಅಂಗಡಿಗಳಿಗೆ ಇಡಲ್ಲ ಈಗ. ಮನೆಯಲ್ಲೇ ಬಳಕೆ ಮಾಡಿ. ಈಗ ನಿಮ್ಮನ್ನ ಅನುಸರಿಸಬೇಕು ಅಂತ ಯಾರಾದ್ರೂ ಬರ್ತಾರ? ಈಗ ದುರ್ಗಪ್ಪ ನೋಡಪ್ಪ, ಅಂಗಡಿಗೆ ಖರ್ಚು ಮಾಡೋದಿಲ್ಲ ದುಡ್ಡು, ಗೊಬ್ಬರಕ್ಕೆ ದುಡ್ಡು ಇಡೋಲ್ಲ, ಔಷಧಿಗಳು ದುಡ್ಡು ಹಾಕೋಲ್ಲ, ಖರ್ಚು ಜಾಸ್ತಿ ಆಯ್ತಲ್ಲ ಸರ್. ಖರ್ಚು ಆಯ್ತಲ್ಲ ಸರ್. ಖರ್ಚು ಯಾವ್ದಿದೆ ಮಕ್ಕಳಿಗೆ ಸರ್? ಅದು ಸರಿ. ಈಗ ಅದು ಮನೆ ಕುಟುಂಬಕ್ಕೆ ವೆಚ್ಚ ಮಾಡ್ಲೇಬೇಕು, ಒಪ್ಪಿಕೊಳ್ಳೋಣ. ಈಗ ಗೊಬ್ಬರ ರಾಸಾಯನಿಕಗಳಿಗೆ ದುಡ್ಡನ್ನ ಹಾಕದೆ ಕೃಷಿ ಮಾಡ್ತಾ ಇದ್ದಾನೆ ಒಬ್ಬ ಮಾದರಿ ರೈತ ಈತ ಅಂತ ಹೇಳಿ ಯಾರಾದ್ರೂ ನಿಮ್ಮನ್ನ ನೋಡಿ ಮಾಡಣಪ್ಪ ಅಂಬರ್ ಅವ್ರ ಮನಸ್ಸಿನಲ್ಲಿ ಹುಟ್ಟಬೇಕು ಸರ್. ಬರ್ತಾರ ಯಾವಾಗಾದ್ರೂ? ಯಾರಾದ್ರೂ ಬರ್ತಾರ ಸರ್. ಅವ್ರ ಮತ್ತೆ ಅವ್ರಿಗೆ ನಾವು ಹೇಳಕ್ ಆಗಲ್ಲ ಸರ್, ನಮ್ಮನ್ ನೋಡಿ ಅವ್ರು ಮಾಡ್ಬೇಕು ಸರ್. ಈಗ ನಾವು ಕರ್ಕಂತೀವಿ ಸರ್, ಒಂದ್ ಕೈ ಒಂದ್ ಕೈಯಲ್ಲಿ ಇದ್ದ ಕೈ ಆದ್ರೆ ನಮಗೆ ಸಪೋರ್ಟ್ ಇರ್ತಾರ ಅವ್ರು, ಹೋಗಕ್ಕ ಜೊತೆಗೆ ಇರ್ತಾರ, ಬರೋಕ ಜೊತೆಗೆ ಇರ್ತಾರ ಅಂತ ಅವ್ರು ನಮ್ಮನ್ ನೋಡಿ ಕಲಿಬೇಕು ಸರ್. ಹೇಳ್ತು ಈ ತರ ಮಾಡ್ತೀವಿ ನೋಡಪ್ಪ ಅಂತ. ಈಗ ನಿಮ್ಮ ಈ ತರದ ಕೃಷಿಗೆ ಅಕ್ಕಪಕ್ಕದವ್ರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅಂದ್ರೆ, ಈತೇನಪ್ಪ ಅಂಗಡಿ ಗೊಬ್ಬರ ತರಂಗಿಲ್ಲ, ಒಂದು ಎಣ್ಣೆ ಹೊಡೆಯಂಗಿಲ್ಲ, ಏನು ಮಾಡಂಗಿಲ್ಲ, ಹಿಂಗೇನಾದ್ರೂ ನೆಗೆಟಿವ್ ಆಗಿ ಮಾತಾಡ್ತಾರ ಅಥವಾ ಒಳ್ಳೇದು ದುರ್ಗಪ್ಪ ನೀನು ಏನ್ ಹಾಕಿ ಬೆಳೆಸಿಯಪ್ಪ ಅಂತಾರ ಸರ್? ಹೌದಾ, ಏನ್ ಹಾಕಿ ಬೆಳೆಸಿ ನಿನ್ನ ಹೊಲ್ದಾಗ ಪಲ್ಲೆ ಇಷ್ಟು ಮಡಿಗೆ ಬರ್ತತಲ್ಲ, ಏನ್ ಹಾಕ್ತಿರ್ ನೀವು ಅಂತ ಕೇಳ್ತಾರೆ. ಅಷ್ಟು ಚೆನ್ನಾಗಿದೆ ಸರ್. ಈ ರೀತಿಯಾಗಿ ನೀವು ರಾಸಾಯನಿಕ ಕ್ರಿಮಿನಾಶಕಗಳಾಗ್ಲಿ ಗೊಬ್ಬರವಾಗ್ಲಿ ಯಾವ್ದನ್ನು ಬಳಸದೆ ಸಾವಯವ ಗೊಬ್ಬರಗಳನ್ನ ಜೈವಿಕ ಗೊಬ್ಬರಗಳನ್ನ ಬಳಸಿ ನೀವು ತರಕಾರಿ ಸೊಪ್ಪನ್ನ ಬೆಳೀತಾ ಇದ್ರಿ, ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆ ಸಿಗ್ತದ? ಹೇಗೆ? ಒಂದೊಂದಷ್ಟು ಸಿಗ್ತದ ಸರ್, ಒಂದೊಂದಷ್ಟು ಸಿಗಲ್ಲ ಸರ್. ನೀವು ನಾವು ಪಡೆಯಂಗಲ್ಲ ಸರ್, ನೀವೆಲ್ಲ ಕ್ರಿಯೇಟ್ ಮಾಡ್ಬೇಕಲ್ವಾ? ನೋಡ್ರಿ, ನಾವು ಇದಕ್ಕೆ ಔಷಧಿ ಬಳಸಲ್ಲ, ಇದರಲ್ಲಿ ವಿಷನೇ ಇರೋದಿಲ್ಲ, ಇದು ಒಳ್ಳೆ ಆಹಾರ, ಪೌಷ್ಟಿಕ ಆಹಾರ ಅಂತ ಹೇಳಿ ಜನರಿಗೆ ಮೋಟಿವೇಟ್ ಮಾಡೋದು. ಈಗ ನಿಮ್ಗೆ ಅಂತೂ ಗೊತ್ತಿರ್ತದ ಸರ್. ಈಗ ನನಗೆ ಗೊತ್ತಾಗುತ್ತೆ ಸರಿ, ಆದ್ರೆ APMC ಅಲ್ಲಿ ಯಾರು ಕೇಳ್ಬೇಕು? ಸಾವಿರಾರು ಜನ ಕಲಿತಾರ. ಅದಕ್ಕಾಗಿ ನೀವು ಪ್ರತ್ಯೇಕ ಮಾರ್ಕೆಟ್ ಮಾಡ್ಕೊಂಡ್ರೆ ಜಾಸ್ತಿ ದುಡಿಬೋದಲ್ಲ ಅಂತ. ಇಲ್ಲೇ ಬಂದು ಹೋಯ್ತಾರ ಸರ್, ಯಾಕಂದ್ರೆ ಅವ್ರು ಗಲೀಜ್ ನೀರಿಗೆ ಬೆಳೆಯಾರಲ್ಲ, ಈ ಗೋರ್ಮೆಂಟ್ ಗೊಬ್ಬರ ಹಾಕಾರಲ್ಲ, ಅವತ್ತು ಪಲ್ಲೆ ನೋಡಿ ಚೆನ್ನಾಗಿ ಬರ್ತದೆ, ಯಾವ್ದು ದಿನ ಇಟ್ಕಂದ್ರ ತಡಿತೈತಿ ಕಳ ಕಳ ಅಂತತೆ. ಮದುವೆಯವರು ಪ್ರತಿಯೊಬ್ರು ಬಂದು ಇಲ್ಲೇ ಹೋಯ್ತಾರ ಸರ್. ಇನ್ನ ಅದಕ್ಕಿನ್ನ ಇನ್ನೇನ್ಬೇಕು ಸರ್, ಹೆಚ್ಚಿಗೆ ಹಾಕಿಂದಿರ್ತಲ್ಲ ಸರ್ ಮಾರ್ಕೆಟ್ಗೆ, ಸುಮ್ನೆ ವೇಸ್ಟ್ ಆಗಿಬಿಡ್ತೈತಿ ಅಂಬುದು ಮಾರ್ಕೆಟ್ ಇವೆ ಸರ್. ಮನೆಯಲ್ಲಿ ನಿಮ್ಮ ಹೆಣ್ಮಕ್ಳು ಕೃಷಿಯಲ್ಲಿ ಏನೇನ್ ಕೆಲಸ ಮಾಡ್ತಾರ? ಅವ್ರು ನೀರ್ ಕಟ್ಟದ ಸರ್. ನಾನು ಮಾರ್ಕೆಟ್ಗೆ ಹೋದ್ರೆ ಬೆಳಗ್ಗೆ ಕರೆಂಟ್ ಅಲ್ಲ ಸರ್, ನೀರ್ ಕಟ್ತಾರ, ಬಂದಾಗ ಮತ್ತೆ ಪಲ್ಲೆ ಕಿತ್ಕೊಡ್ತಾರ, ಅವ್ರು ನಮಗೆ ಸಹಾಯ ಮಾಡ್ತಾರ ಸರ್ ಹೆಣ್ಮಕ್ಳು. ಕೃಷಿ ಅಂದ್ರೆ ಮನೆಯಲ್ಲಿ ಇರೋರಿಗೆ ಎಲ್ಲರಿಗೂ ಕೆಲಸ ಕೊಡುತ್ತೆ. ಎಲ್ಲರಿಗೂ ಕೆಲಸ ಐತೆ ಸರ್. ಈಗ ನೀವು ನಿಮ್ಮ ಮುಂದಿನ ಮಕ್ಕಳಿಗೆ ಇದನ್ನ ಹೇಗೆ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಇಷ್ಟಪಡ್ತೀರಿ? ಕೃಷಿಯಲ್ಲಿ ಒಳ್ಳೇದಪ್ಪ, ನಾನು ನೆಮ್ಮದಿಯಿಂದ ಬದುಕ್ತಿದ್ದೀನಿ ಕಣ್ರಯ್ಯ, ನೀವು ಇದರಲ್ಲಿ ಚೆನ್ನಾಗಿ ಬದುಕಬಹುದು ಅಂತೇಳಿ ಅವ್ರನ್ನ ಈ ದಾರಿಯಲ್ಲಿ ನಡೆಸೋಕೆ ಇಷ್ಟಪಡಿಸ್ತೀರೋ? ಅಪ್ಪ ಇದು ಯಾಕೆ ಬೇಕು, ಕಷ್ಟ ಇದೆ ಅಂತೇಳಿ ಅವ್ರನ್ನ ಬೇರೆ ಏನಾದ್ರು ದಾರಿಗೆ ಹಚ್ಚಕ್ಕೆ ಇಷ್ಟಪಡ್ತೀರ? ಹೇಗೆ ಒಂದ್ ಲೆಕ್ಕ ನೋಡಿದ್ರೆ ಸರ್, ನಮ್ ಕಷ್ಟ ಮಕ್ಕಳು ಪಡಬಾರ್ದು, ಓದಿಕೆ ಅನ್ನೋದೇ ಒಳ್ಳೇದ್ ಅನಿಸ್ತದೆ ಸರ್ ನಮಗೆ. ಮತ್ತೆ ಈಗ ಓದರಿಗೆಲ್ಲ ನೌಕರಿಯಲ್ಲಿ ಸಿಗಲ್ಲ ಸರ್, ನಮ್ಮನ್ನ ನೋಡಿ ಈ ಕೆಲಸ ಕಲ್ತ್ರೆ ಮುಂದೆ ಅವರಿಗೆ ದಾರಿ ಇರ್ತದೆ, ಸಿಕ್ಕರೆ ಅದಕ್ಕೋಕರ ಸಿಗಲಿಲ್ಲ ಇದು ಮಾಡ್ತಾರೆ. ಅಂದ್ರೆ ನೀವು ಈ ಎರಡೂ ಬದುಕಿನ ದಾರಿಗಳನ್ನ ಮಕ್ಕಳಿಗೆ ಕಲಿಸ್ತಾ ಇದ್ದೀರಾ ಅಂತ ನಾನು ಹೇಳೋದು. ಹೌದು ಸರ್. ಅವ್ರಿಗೆ ಓದ್ಮೇಲೆ ಆಸಕ್ತಿ ಇದ್ರೆ ಓದ್ಮೇಲೂ ಬೆಳೀಲಿ. ಬೆಳೀಲಿ ಸರ್. ಆದ್ರೆ ಆಸಕ್ತಿ ಕಡಿಮೆ ಇತ್ತು ಅಂದಾಗೆ ಇದರಲ್ಲೂ ಶ್ರಮ ಪಡಬೇಕಲ್ವಾ? ಇದ್ರಾಗ ದುಡಿಲಿ ಸರ್. ಆತರದ ಆಸಕ್ತಿಗಳನ್ನ ಮಕ್ಕಳಲ್ಲಿ ಬೆಳೆಸ್ತಾ ಇದ್ರಿ? ಬೆಳೆಸ್ತಾ ಇದ್ರಿ. ಹೇಳ್ತೀರಾ, ಮಕ್ಳು ಓದರ್ ನಾವು ಕೆಡ್ಸ್ಬಾರ್ದು ಸರ್, ಓದ್ಲಿ, ಅವ್ರಿಗೆ ಏನೋ ಒಂದ್ ದಾರಿ ಸಿಗ್ತಾ ಮುಂದಕ್ ಕಳ್ಸನ್ ಸರ್, ನಮ್ ಕಷ್ಟ ಅವ್ರು ಪಡಿಬಾರ್ದು. ಇಲ್ಲ ಅಲ್ಲಿ ಸಿಗ್ಲಿಲ್ಲ ದಾರಿ, ಮೀರಿದ ಕಾಲಕ್ಕೆ ಇದನ್ನ ದುಡ್ಕೊಂಡ್ ತಿನ್ನಕ್ ಒಂದ್ ದಾರಿ ಇರ್ತದ ಸರ್, ಇನ್ನೊಬ್ರಿಗೆ ತಕ್ಕ ನಾವು ಬೇಡೋದಕ್ಕಿಂತ ನಮ್ ಕಾಲ ಮೇಲೆ ನಾವು ದುಡ್ಕೊಂಡ್ ತಿಂತೀವಿ. ಒಳ್ಳೇದು ಪತಿ ದುರ್ಗಪ್ಪ ಅವರೇ, ಇದುವರೆಗೂ ನೀವು ನಿಮ್ಮ ಕೃಷಿಯ ಅನುಭವಗಳನ್ನ ಹಂಚ್ಕೊಂಡ್ರಿ, ಬಹಳ ವಿಶೇಷವಾಗಿ ನೀವು ಈ ಜೀವಾಮೃತವನ್ನ ಬಳಕೆ ಮಾಡೋದ್ರ ಮೂಲಕ ಒಂದು ಸತ್ವಯುತವಾಗಿರ್ತಕ್ಕಂತ ಬೆಳೆಗಳನ್ನ ಬೆಳೀತಾ ಇದ್ರಿ, ಸೊಪ್ಪು ತರಕಾರಿ ಏನೇ ಆದ್ರೂ ಸಹಿತ. ಜೊತೆಗೆ ಇದು ನಿಮಗೆ ಹಣಕಾಸಿನ ವೆಚ್ಚ ಇಲ್ಲದಂಗಾಗಿದೆ, ಹೌದಾ? ನೀವು ದುಡಿದಿದ್ದು ನಿಮ್ಮ ಕುಟುಂಬಕ್ಕೆ ಚೆನ್ನಾಗಿ ಲಾಭದಾಯಕವಾಗ್ತದೆ, ಖರ್ಚು ಕಡಿಮೆ ಈ ಕೃಷಿಯಲ್ಲಿ. ಇದನ್ನ ನಮ್ಮ ರೈತರು ಎಲ್ಲರೂ ಅನುಸರಿಸಲಿ. ನಿಮ್ಮನ್ನ ಹುಡುಕಾಡ್ಕೊಂಡು ಬಂದು ಯಾರಾದ್ರೂ ನೋಡಿ ಈ ಕಾರ್ಯಕ್ರಮ ಕೇಳಿ ನಾವು ದುರ್ಗಪ್ಪನ ಅವ್ರನ್ನ ನೋಡ್ಬೇಕು ಅಂತ ಹೇಳಿದ್ರೆ, ಅವ್ರು ಯಾರಾದ್ರೂ ಬಂದ್ರೆ ಅವ್ರಿಗೆ ಮಾರ್ಗದರ್ಶನ ಮಾಡ್ತೀರಾ? ಹಾಗಾದ್ರೆ ನಿಮ್ ನಂಬರ್ ಹೇಳಿ, ದೂರವಾಣಿ ಸಂಖ್ಯೆ 89 71 58 79 79 79 70. ಕೇಳಿದ್ರಲ್ಲ ರೈತ ಬಾಂಧವರೇ, ನಮ್ಮ ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಕೃಷಿಯ ಅನುಭವಗಳನ್ನು ಹಂಚಿಕೊಂಡಿರ್ತಕ್ಕಂಥ ದುರ್ಗಪ್ಪ ಅವರು ಹಾರ್ನಳ್ಳಿ ಗ್ರಾಮದವರು, ಹೊಸಪೇಟೆ ತಾಲೂಕಿನ ಹಾರ್ನಳ್ಳಿ ಕೂಡ್ಲಿಗಿ ಮಾರ್ಗ ಮಧ್ಯದಲ್ಲಿ ಬರುತ್ತಿದೆ, ಚಿಲಕನಟ್ಟಿ ಹತ್ತಿರದಲ್ಲಿ ಬರ್ತದೆ. ಸೊ ಇಲ್ಲಿ ಒಂದು ರೈತರ ಸಮೂಹ ಇದೆ, ಇವರೆಲ್ಲರೂ ಸಹಿತ ಸಾವಯವ ಕೃಷಿಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ, ಈ ರೀತಿಯ ತರಬೇತಿಗಳನ್ನು ಸಹಿತ ಬೇರೆ ಬೇರೆ ಸಂಘ ಸಂಸ್ಥೆಯವರು ಮಾಡ್ತಾ ಇದ್ದಾರೆ. ಸೊ ಅಂತ ಒಂದು ಸಂಘ ಸಂಸ್ಥೆಯಲ್ಲಿ ಇವರೆಲ್ಲ ತರಬೇತಿಯನ್ನು ಪಡ್ಕೊಂಡು ಸಾವಯವ ಕೃಷಿಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ ಮತ್ತು ಆರ್ಥಿಕವಾಗಿ ಅವರು ಸಬಲರಾಗುವ ಒಂದು ಹಾದಿಯಲ್ಲಿ ಇದ್ದಾರೆ. ಇವರನ್ನ ಯಾರು ಬೇಕಾದರೂ ಸಹಿತ ಅನುಸರಿಸಬಹುದು ಮತ್ತು ಇವರನ್ನ ಭೇಟಿ ಮಾಡಬಹುದು. ಇವರ ದೂರವಾಣಿ ಸಂಖ್ಯೆ ಮತ್ತೊಮ್ಮೆ ಹೇಳ್ತೀನಿ, 89 71 58 79 70. ಇದು ಇವರ ದೂರವಾಣಿ ಸಂಖ್ಯೆ, ಇವರಿಗೆ ಕರೆ ಮಾಡಿ ನೀವು ಅನುಕೂಲ ಆದಾಗ ಇವರನ್ನು ಭೇಟಿ ಮಾಡಿ ಇವರ ಕೃಷಿಯ ಒಂದು ಪರಿಸರವನ್ನು ನೋಡಿ ನೀವು ಸಹಿತ ಈ ಸಾವಯವ ಕೃಷಿಯನ್ನು ಅಳವಡಿಸ್ಕೊಂಡ್ರೆ ಆರ್ಥಿಕ ಹೊರೆಯನ್ನು ತಪ್ಪಿಸಬಹುದು, ಆ ಮೂಲಕ ನಿಮ್ಮ ಕುಟುಂಬ ಆರ್ಥಿಕವಾಗಿ ಸುಭದ್ರ ಆಗಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ, ಇದುವರೆಗೂ ನಮ್ಮ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ಅನುಭವಗಳನ್ನು ಹಂಚಿಕೊಂಡಿರೋ ದುರ್ಗಪ್ಪ ಅವರೇ ನಿಮಗೆ ಧನ್ಯವಾದಗಳು, ನಮಸ್ಕಾರ. ಇದುವರೆಗೆ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಹರ್ನಳ್ಳಿ ಗ್ರಾಮದ ದುರ್ಗಪ್ಪ ಅವರೊಂದಿಗೆ ಸಂದರ್ಶನ ಮೂಡಿಬಂತು. ಸಂದರ್ಶಕರು ಸೋಮೇಶ್ ಒಪ್ಪಾರ್. ಈಗ ಕೇಳಿ ರೈತರಿಗೆ ಸಲಹೆ. ಆಧುನಿಕ ಕೃಷಿ ಪದ್ಧತಿಯಲ್ಲಿ ಮಣ್ಣಿನ ಬಗ್ಗೆ ಸಾಕಷ್ಟು ಜ್ಞಾನವನ್ನು ಹೊಂದಿರಬೇಕಾದ್ದು ಬಹಳ ಮುಖ್ಯವಾದ ಅಂಶ. ಮಣ್ಣಿನ ಫಲವತ್ತತೆ ಮೂಲಭೂತವಾಗಿ ಅದರ ಭೌತಿಕ ರಚನೆ, ಅದರಲ್ಲಿರುವ ರಾಸಾಯನಿಕ ಗುಣಧರ್ಮ, ಸೂಕ್ಷ್ಮಾಣು ಮತ್ತು ಇತರ ಜೀವರಾಶಿಗಳ ಮಟ್ಟದ ಮೇಲೆ ನಿರ್ಧರಿಸಲಾಗ್ತದೆ. ಇದರಲ್ಲಿ ಯಾವುದಾದರೊಂದು ಇರಬೇಕಾದ ಮಟ್ಟಕ್ಕೆ ಇರದೇ ಹೋದಲ್ಲಿ ಮಣ್ಣಿನ ಫಲವತ್ತತೆ ಕಡಿಮೆಯಾಗ್ತದೆ. ಮಣ್ಣಿನ ಮೂಲ ಶಿಲೆಗಳು. ಶಿಲೆಗಳು ಸವಕಳಿಗೊಂಡು ಸಣ್ಣ ಕಣಗಳಾಗಿ ಮಣ್ಣು ರೂಪವನ್ನು ಪಡೆದಿರುತ್ತದೆ. ಈ ಮಣ್ಣು ಹೊಂದಿದ ಗ್ರಹವೇ ಭೂಮಿ, ಅಂದರೆ ಮಣ್ಣಿನ ಮತ್ತೊಂದು ಹೆಸರು ಭೂಮಿ. ಶಿಲೆಗಳು ಖನಿಜಾಂಶಗಳನ್ನು ಹೊಂದಿರುವುದರಿಂದ ಮಣ್ಣು ಖನಿಜಾಂಶವುಳ್ಳ ಸ್ವಾಭಾವಿಕ ವಸ್ತುವಾಗಿದೆ. ವಿವಿಧ ಬಣ್ಣಗಳ ರೂಪದಲ್ಲಿ ಮಣ್ಣನ್ನು ಕಾಣಲು ಕಾರಣ ಮೂಲತಃ ಅದರಲ್ಲಿರುವ ಖನಿಜಗಳು. ಮಣ್ಣಿನ ಕಣಗಳು ಸಡಿಲಾಗಿ ಒಂದಕ್ಕೊಂದು ಹೊಂದಿಕೊಂಡಿರುವುದರಿಂದ ಕಣಗಳ ಮಧ್ಯ ರಂಧ್ರ ನಿರ್ಮಾಣವಾಗಿರುತ್ತದೆ. ಈ ರಂಧ್ರಗಳಲ್ಲಿ ಗಾಳಿ ಮತ್ತು ನೀರು ತುಂಬಿಕೊಂಡಿರಲು ಅನುಕೂಲವಾಗುತ್ತದೆ. ಭೌತಿಕ, ರಾಸಾಯನಿಕ, ಜೈವಿಕ ಮತ್ತು ಮಾನವನ ವಿವಿಧ ಚಟುವಟಿಕೆಗಳಿಂದಾಗಿ ಗಟ್ಟಿಯಾದ ಶಿಲೆಗಳು ಶಿಥಿಲಗೊಂಡು ಮಣ್ಣು ರೂಪ ಪಡೆದುಕೊಂಡು ಬರುತ್ತಿರುವುದು ಸ್ವಾಭಾವಿಕ ನೈಸರ್ಗಿಕ ಕ್ರಿಯೆ. ಮಣ್ಣಿನ ಕಣಗಳಲ್ಲಿರುವ ಖನಿಜಗಳು ನೀರಿನಲ್ಲಿ ಕರಗಿ ಪೋಷಕಾಂಶಗಳಾಗುತ್ತಿವೆ. ಬಂಡೆಗಳು ಉದುರುವ ವೇಗ, ಕಣಗಳ ಅಳತೆ, ಕಣಗಳು ಒಟ್ಟು ಸೇರುವ ಸಾಮರ್ಥ್ಯ, ಆ ಕಣಗಳಲ್ಲಿರುವ ಖನಿಜಾಂಶಗಳು ಆಯಾ ಪ್ರದೇಶದ ಮಣ್ಣಿನ ಗುಣಧರ್ಮವನ್ನು ನಿರ್ಧರಿಸುತ್ತವೆ. ಮಣ್ಣಿನ ಕಣಗಳೇ ಖನಿಜ ರೂಪದಲ್ಲಿರುವ ಪೋಷಕಾಂಶಗಳು ಬೆಳೆಗಳಿಗೆ ತಲುಪಬೇಕಾದರೆ ಮಣ್ಣಿನಲ್ಲಿ ರಾಸಾಯನಿಕ ಕ್ರಿಯೆ ನಡೆಯಬೇಕು. ಈ ಕ್ರಿಯೆ ನಡೆಯಲು ಜೈವಿಕ ಪದಾರ್ಥ ಮತ್ತು ಸೂಕ್ಷ್ಮಾಣು ಜೀವಿ ಸಮೂಹ ಬೇಕಾಗುತ್ತದೆ. ಮಣ್ಣಿನ ಕಣಗಳಲ್ಲಿರುವ ಮೂಲ ಖನಿಜಗಳು ಮತ್ತು ಸಾವಯವ ಪದಾರ್ಥಗಳಲ್ಲಿಯ ಮೂಲ ವಸ್ತುಗಳು ಸೇರಿಕೊಂಡು ರಾಸಾಯನಿಕ ಕ್ರಿಯೆಯಿಂದ ಬೇರೆ ಬೇರೆ ಸಂಯುಕ್ತ ವಸ್ತುಗಳು ತಯಾರಾಗಿ ಮಣ್ಣಿನ ಬಣ್ಣ ಮತ್ತು ಫಲವತ್ತತೆ ನಿರ್ಧರಿಸಲ್ಪಡುತ್ತದೆ. ಜೈವಿಕ ಪದಾರ್ಥಗಳಿಂದ ಮೂಲ ವಸ್ತುಗಳು ತಯಾರಾಗಿ ಈ ರಾಸಾಯನಿಕ ಕ್ರಿಯೆ ನಡೆಯಲು ಸೂಕ್ಷ್ಮಾಣು ಜೀವಿ ಸಮೂಹ ಕೈಜೋಡಿಸುತ್ತದೆ. ಸಾವಯವ ವಸ್ತು ನೇರವಾಗಿ ಮತ್ತು ಅಪರೋಕ್ಷವಾಗಿ ಮಣ್ಣಿನಿಂದ ಪೋಷಕಾಂಶಗಳು ಸಸ್ಯ ಗಿಡಮರಗಳಿಗೆ ದೊರಕುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಸಾವಯವ ಪದಾರ್ಥ ಸೂಕ್ಷ್ಮಾಣು ಜೀವಿಗಳ ಕ್ರಿಯೆಯಿಂದ ಕೊಳೆತು